ಬೆಳಗೇರು ಜರಿ ಗುರಿ ಸಜ್ಜಿನವಣಿಗೆ ಬಿರಿ ಬಿರಿ ಕಾರ್ತಾದನೈತನ ಪರಿ ಪರಿ ಆತನ ಬಳು ಬರಿ ಪಿರಿ ಪಿರಿ ಕಾರ್ತಾದನೈತನ ಪರಿ ಪರಿ ಆತನ ಬಳು ಬರಿ ಪಿರಿ ಪಿರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಹೊಲದ ಕಾಂಪೋಸ್ಟ್ ಸುರಿ ಸುರಿ ಝರಿಯ ಕಾಟವ ಮರಿ ಮರಿ ಹೊಲದ ಕಾಂಪೋಸ್ಟ್ ಸುರಿ ಸುರಿ ಝರಿಯ ಕಾಟವ ಮರಿ ಮರಿ ಸಗಣಿ ಹಸಿರಲೆ ಎರಿ ಎರಿ ಆರಿಸು ಝರಿಯ ಉರಿ ಉರಿ ಸಗಣಿ ಹಸಿರಲೆ ಎರಿ ಎರಿ ಆರಿಸು ಝರಿಯ ಉರಿ ಉರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ. ನಮಸ್ಕಾರ ರೇಷಾಬ್ರೇ. ಓ ನಮಸ್ಕಾರ ಭಾಶಂಕರಮ್ಮ. ಏನು ಇವತ್ ನೀವ್ ಒಬ್ಬಕ್ಕೆ ಬಂದಂಗ ಕಾಣ್ತೈತಿ, ಯಾಕ ಶಿವನಿಂಗಮ್ಮ ಬರ್ಲಿಲ್ಲನ? ಆಕಿ ಒಂದಟ್ಟು ಬ್ಯಾಂಕಿಗೆ ಹೋಗ್ಯಾಳ್ರಿ. ಹೌದಾ? ಹ್ಞೂ ರೀ, ನಮ್ ಪಾರ್ವತಿಗೆ ಸಾಲ ಬೇಕಾಗಿತ್ತಂತ್ರೆ, ದುಡ್ಡು ತಕೊಂಬರಕ್ ಹೋಗ್ಯಾಳ್ರಿ. ಅಲ್ರಿ ಶಾಬ್ರೆ. ಏನಮ್ಮ? ನಮ್ ಕೆಲಸ ಮಾಡಿದ್ರೆ ಹೆಂಗೆ? ಯಾವ್ದಮ್ಮದು? ಅದೇ ರೀ, ನಾವೆಲ್ಲ ಹೇಳಿದ್ವಲ್ರಿ, ಆ ಜರಿ ಉಳಿದೊಂದು ಬಲೆ ತಿಪ್ಪಲಾಗ್ಯದ ಅಂತೇಳಿ. ಓ ಶಂಕರಮ್ಮ, ನೀವೇನು ಕಾಳಜಿ ಮಾಡ್ಬೇಡ್ರಿ, ಈ ಜರಿ ಹುಳ ನಿಮ್ಗೆ ಎಷ್ಟು ತ್ರಾಸ ಕೊಡ್ತೈತನ್ನೋದು ಅದು ನನಗೂ ಗೊತ್ತು. ಅದಕ್ಕೆಲ್ಲ ಬಂದೋಬಸ್ತ್ ಮಾಡ್ಯಾಗ್ಯದ. ಹೌದ್ರಿ ಶಾಬ್ರೆ, ನಮ್ಗ್ ಗೊತ್ತಿತ್ತು ಬಿಡ್ರಿ, ನಮ್ಮಂತ ರೈತರ ಕೈ ನೀವು ಬಿಡಾಗಿಲ್ಲ ಅಂತ. ನಮ್ ಕೃಷಿ ವಿಜ್ಞಾನ ಕೇಂದ್ರ ಇದೆ ಅಲ್ಲ? ಹೌದ್ರಿ. ಅಲ್ಲಿನ ಕೃಷಿ ವಿಜ್ಞಾನ ಜೊತೆ ಈಗಾಗಲೇ ಮಾತಾಡಾಗ್ಯದ. ಇವತ್ ಇಲ್ಲಿಗೆ ಬಂದು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತಾನು ಹೇಳ್ಯಾರ. ಅಂದಾಗ ಟೈಮ್ ಈಗ ಎಷ್ಟಾಯ್ತು? ಓ 10 ಗಂಟೆ ಆಯ್ತಲ್ಲ, ಇನ್ನೇನು ಅವರು ಬರವತ್ತಾಗ್ಯದ. ಅರೇ ಶಂಕರಮ್ಮ. ಏನ್ರಿ? ನೋಡಲ್ಲಿ, ನೆನೆಸೋದ್ರೊಳಗ ಡಾಕ್ಟರ್ ಸಂಗಮೇ ಸಾಹೇಬ್ರು ಮತ್ತು ಸರೋಜಮ್ಮ ಅವರು ಬಂದಂಗ ಕಾಣ್ತೈತಿ. ನಮಸ್ಕಾರ. ನಮಸ್ಕಾರ, ಬನ್ನಿ ಸರ್. ಆರಾಮಿದ್ರಿ? ಆರಾಮಿದ್ರಿ, ಆರಾಮದಿವ್ರಿ ಸಾಹೇಬ್ರೆ. ಈಗಾಗಲೇ ನಾನು ನಿಮ್ಗ ಹೇಳಿದ್ನಲ್ಲ ಈ ಭಾಗದಾಗ ಜರಿ ಉಳಿದ ಬಗ್ಗೆ. ಹೌದ್ರಿ, ಮತ್ತ ಅದ್ರ ಸಲುವಾಗ ಬಂದಿನ್ರಿ ನಾನು. ಅದಕ್ಕ ಸಹಸ್ರಪಾದಿ ಅಂತಾರ. ಈ ಸಹಸ್ರಪಾದಿ ಅಂದ್ರ ಜರಿ ನಮ್ಮ ರೈತರಿಗೆ ಹೆಂಗ್ ತ್ರಾಸ ಕೊಡ್ತದ, ಅದರಿಂದ ಅವರಿಗೆ ಯಾವ ರೀತಿ ನುಕ್ಸಾನ ಆಗ್ತದ, ಈ ಎಲ್ಲಾದ್ರ ಬಗ್ಗೆ ನಾನು ಇವತ್ತ ತಿಳಿಸಿ ಹೇಳ್ತೇನೆ. ಆದ್ರ ಯಾರ್ದ್ರ ಒಬ್ರು ಹೊಲದಾಗಾದ್ರ ಇದು ಬಹಳ ಚಲೋ ಆಗ್ತದೆ. ಶಂಕರಮ್ಮ. ಏನ್ರಿ ಸಾಬ್ರೆ? ಸಾಹೇಬ್ರನ್ನ ನಿನ್ನ ಹೊಲಕ ಕರ್ಕೊಂಡು ಹೋಗು, ಹೊಲದಾಗ ನಿಮ್ ಯಜಮಾನ್ರು ಇರ್ಬೇಕಲ್ಲ. ಅಲ್ಲೇ ಹೊಲ ತೌಲ್ನೇ ಅದಾರ್ರಿ, ನಡ್ರಿ ಸಾಬ್ರೆ. ನಡಿಯಮ್ಮ. ನಮ್ ಹೊಲದಾಗ ಈ ಜರಿ ಬಂದು ನಮ್ಗ ಜೀವನ ಬ್ಯಾಸರ ಮಾಡಿಟ್ಟ ನೋಡ್ರಿ. ಹೌದಲ್ಲ? ಹ್ಞೂ ರೀ. ಅದನ್ನ ಓಡಿಸೋದು ಹೆಂಗ ಅಂತ ಹೇಳಿದ್ರ ಏಳೇಳು ಜನ್ಮದ ಪುಣ್ಯ ಬರ್ತೈತ್ರಿ ದಣಿ. ನಡಿಯಮ್ಮ. ಶಂಕರಮ್ಮ, ನೀವೇನು ಕಾಳಜಿ ಮಾಡ್ಬೇಡ್ರಿ, ಎಲ್ಲ ಬರೋಬ್ಬರಿ ಹಾಕೈತೆ. ಹಿಂಗಂತೀರ? ದಣರ ಇದ ನಮ್ ಹೊಲ ರೀ. ಹೌದಾ? ಹ್ಞೂ ರೀ. ನೀವು ಕುಂದ್ರಾಕ ಇಲ್ಲ ಗಿಡದ ನೆಳ್ಳಿಗೆ ಕಂಬಳಿ ಹಾಕ್ತೀನಿ ರೀ, ಕುಂತ್ಕಾಳ್ರಿ. ಅಷ್ಟು ಮಾಡವ, ಬಹಳ ತಣ್ಣಗ ನೋಡಿಲಿ. ನಾ ಹೋಗಿ ಮ್ಯಾಗಿನ ಪಟ್ಟಾಗಿರೋ ಯಜಮಾನಪ್ಪನ ಕರ್ಕೊಂಡ್ಬರ್ತೀನಿ. ಶಂಕರಮ್ಮ. ಏನ್ರ ಮರೆ? ಎಷ್ಟದಮ್ಮ ಹೊಲ ನಿಂದು? ಇದು ಈ ಮಸಾರಿ ಭೂಮಿ ಅದಲ್ರಿ, ಇದು 3 ಎಕರೆ ಐತ್ರ. ಹೌದಾ? ಎರಿ 1.5 ಎಕರೆ ಐತ್ರಿ. ನಾ ಹೋಗಿ ಕರ್ಕೊಂಡ್ಬರ್ಲೇನ್ರ ಮರೆ? ಜಲ್ದಿ ಹೋಗಿ ಕರ್ಕೊಂಡ್ ಬಾ. ಆಯ್ತ್ರಿ. ಸರೋಜ, ನಾವ್ ಅಗ್ದಿ ಸರಿಯಾದ ಟೈಮಿಗೆ ಇಲ್ಲಿಗೆ ಬಂದಿವಿ ಅಂತ ಅನಸ್ತ. ನೀವ್ ಹೇಳೋದು ಖರೆ, ಯಾಕಂದ್ರ ಹುಳುಗಳನ್ನ ನಿಯಂತ್ರಣ ಮಾಡೋದು ನಿಯಂತ್ರಣ ಅನ್ನೋದಕ್ಕಿಂತ ನಿರ್ವಹಣೆ ಅನ್ನೋದ ಸರಿ. ನಿರ್ವಹಣೆ ಮಾಡೋದಕ್ಕ ರೈತಾಪಿ ಕೆಲಸ ಎಲ್ಲ ಬ್ಯಾಸಗಿ ಉಳುಮೆಯಿಂದ ಶುರು ಮಾಡೋದ ಒಳ್ಳೇದು. ಹೌದು, ನನಗನ್ಸಿದ ಮಟ್ಟಿಗೆ ಈ ರೈತರಿಗೆ ರಾಸಾಯನಿಕ ಕೀಟನಾಶಕಗಳ ಬಗ್ಗೆ ಇರುವಂತಹ ವಿಶ್ವಾಸ ಪ್ರೀತಿಯನ್ನ ಬಹಳಷ್ಟು ಕಡಿಮೆ ಮಾಡಿಸಬೇಕು. ಹೌದೌದು, ಬರೇ ಕೀಟನಾಶಕ ಔಷಧಿ ಉಪಯೋಗ ಮಾಡೋದ್ರಿಂದ ಎಂತ ತೊಂದರೆ ಆಗ್ಯಾವ ಅನ್ನೋದನ್ನ ನಾವು ನೋಡೇ ನೋಡಕತ್ತೀವಿ. ಹೌದು, ಔಷಧ ಮ್ಯಾಲಿಂದ ಮ್ಯಾಲೆ ಹೊಡೆದು ಹೊಡೆದು ಹುಳುಗಳಿಗೆ ಅದನ್ನ ಎದುರಿಸುವ ಶಕ್ತಿ ಬಂದ್ಬಿಟ್ಟದ. ರೈತರು ಎಷ್ಟೇ ಔಷಧಿ ಹೊಡೆದ್ರು ಅವು ಸಾಯ್ಲಾರ್ದಂತ ಮುಟ್ಟುಬಿಟ್ಟಾವ. ಯಾವುದೇ ಒಂದು ಮ್ಯಾನೇಜ್ಮೆಂಟ್ ಅಂದ್ರ ನಿರ್ವಹಣೆ ವ್ಯವಸ್ಥೆಯೊಳಗ ಕೀಟನಾಶಕ ರಾಸಾಯನಿಕಗಳಿಗೆ ಕೊನಿ ಸ್ಥಾನ ಇರಬೇಕು. ಎಲ್ಲಾ ನಿಯಂತ್ರಣ ಕ್ರಮಗಳನ್ನ ಅಳವಡಿಸಿದ ಮೇಲೆ ಅವಶ್ಯ ಬಿತ್ತು ಅಂತಂದ್ರೆ ಮಾತ್ರ ಔಷಧಿ ಹೊಡಿಬೇಕು ಅನ್ನೋದನ್ನ ರೈತರ ತಲೆಯೊಳಗ ನಾವು ಬಿತ್ತಬೇಕು. ಇದರಿಂದ ಬೇಸಾಯಕ್ಕೆ ಮಾಡೋ ಖರ್ಚು ಕಡಿಮೆ ಆಗ್ತದ. ಖರ್ಚು ಅಷ್ಟೇ ಅಲ್ಲ, ನಾವು ನಮ್ಮ ಸುತ್ತಮುತ್ತಲಿನ ಪರಿಸರ ಅಲ್ಲಿರುವಂತಹ ಜೀವಿಗಳು ಇವುಗಳ ಬಗ್ಗೆ ಸಹಿತ ಕಾಳಜಿ ತಗೋಬೇಕಾಗ್ತದೆ. ಯಾಕಂದ್ರೆ ನಮ್ಮ ಕೃಷಿ ಮತ್ತು ಪರಿಸರ ಎರಡು ಒಂದಕ್ಕೊಂದು ಹೊಂದಿಕೊಂಡು ಹೋಗ್ತಾವ. ಅಂದ್ರೆ ನಮ್ಮ ಕಾಟ ಕೊಡೋ ಹುಳುಗಳನ್ನು ಕೊಲ್ಲೋದ್ರ ಕಡೆ ಮಾತ್ರ ನಮ್ಮ ಲಕ್ಷ್ಯ ಇರ್ತದ. ಇಂಥ ಹುಳುಗಳ ಮೇಲೆ ಬದುಕುವಂತ ಜೀವಿಗಳು ಇರ್ತಾವ ಅನ್ನೋದನ್ನ ಮರ್ತೆ ಬಿಟ್ಟಿರ್ತೀವಿ. ಹಿಂಗಾಗಿ ನಮಗ್ ಬೇಡಾದ ಹುಳುಗಳನ್ನ ಕೊಲ್ಲಾಕತ್ತೀವಿ, ಅದ್ರ ಜೊತೆ ನಮಗ್ ಬೇಕಾದ ಜೀವಿಗಳ ಸತ್ಯಕ್ಕ ನಾಶ ಆಗಿ ಹೋಲಿಕತ್ತಾವ. ಈಗ ಇದೇ ಝರಿ ಉದಾಹರಣೆ ತಗೊಳ್ರಿ. ಇವರು ಇದನ್ನ ಝರಿ ಅಂತಾರ. ಮನೆಗಿರೋ ಝರಿ ಹಂಗ ಕಾಣಿಸೋದ್ರಿಂದ ಅದೇ ಹೆಸರಿನಿಂದ ಇವರು ಇದನ್ನ ಗುರುತ ಹಿಡಿತಾರೆ. ಇವು ಸಹಸ್ರಪಾದಿಗಳು. ಹೌದಾ? ಹೌದು. ನಾ ಹೇಳೋದೇನಂದ್ರ ಅವ್ರಿಗೆ ತಿಳಿಯುವಂತಹ ಭಾಷೆಯೊಳಗ ನಾವು ಹೇಳಬೇಕು. ಹೌದಲ್ಲ? ಹೌದು. ಇದು ಝರಿ ಇರ್ಲಿಕ್ಕಿಲ್ಲ, ಆದ್ರೆ ಝರಿ ಅಂದ್ರ ಅವ್ರಿಗೆ ತಿಳಿಯುವ ಹಂಗಿತ್ತಂದ್ರ ನಾವು ಹಂಗ ಹೇಳೋದ ಬರೋಬ್ಬರಿ. ಓಕೆ, ಹಂಗ ಹೇಳೋಣಂತ. ನಮ್ಮ ರಾಜ್ಯದ ಬ್ಯಾರೆ ಬ್ಯಾರೆ ಭಾಗದೊಳಗ ಬ್ಯಾರೆ ಬ್ಯಾರೆ ಹೆಸರುಗಳಿಂದ ಇದನ್ನ ಕರೀತಾರ. ನಮ್ಮ ಮುಖ್ಯ ಉದ್ದೇಶ ಏನಂದ್ರ ಈ ಪೀಡೆನ ಸಮರ್ಥವಾಗಿ ರೈತ ನುಕ್ಸಾನ್ ಆಗದಂಗ ಹೆಂಗ್ ಎದುರಿಸಬೇಕು ಅನ್ನೋದು. ಹೌದು, ನಮ್ ಕೆಲಸ ಆದ್ರೆ ಆಯ್ತಲ್ಲ. ನಿಮ್ ಲೆಕ್ಕ ಸರಿ. ಈ ಭಾಗದೊಳಗ ಜರಿ ಕಾಟ ಯಾಕೆ ಹೆಚ್ಚಾಗ್ಯದ ಅಂತ ವಿಚಾರ ಮಾಡ್ರಿ. ನಮಗ್ ನಾವೇ ಹೆಂಗ್ ದುರಂತ ತಂದ್ಕೋತೀವಿ ನೋಡ್ರಿ. ಕಪ್ಪಿ, ಹಾವು, ಹಕ್ಕಿಗಳು, ಬ್ಯಾರೆ ಬೇರೆ ಸರೀಸೃಪಗಳು, ಇರುವೆ, ಇವೆಲ್ಲ ಜರಿಯನ್ನ ತಿಂದು ಬದುಕೊಂತಾವ. ಹೌದು. ಆದ್ರೆ ಪರಿಸ್ಥಿತಿ ಏನಾಗಿದೆ ಇವತ್ತಂದ್ರ ನಮ್ ಹೊಲದಾಗ ಕಪ್ಪಿಗಳಿಲ್ಲ, ಇರುವೆಗಳಿಲ್ಲ, ಹಾವುಗಳನ್ನ ಕಂಡ್ರೆ ನಾವು ಕೊಂದು ಹಾಕ್ತೀವಿ. ಮತ್ತ ಸಹಜವಾಗಿ ಆಗುವಂತ ನೈಸರ್ಗಿಕ ನಿಯಂತ್ರಣ ಇಲ್ಲಂತಂದ್ರ ಜರಿ ಸಂಖ್ಯೆ ಹೆಚ್ಚಾದಾಗ ಜರಿ ಸಂಖ್ಯೆ ಹೆಚ್ಚಾಗೋ ಸಾಧ್ಯತೆಗಳು ಇದ್ದೇ ಅದಾವ. ಸರೋಜ್ ಅವ್ರ, ಒಂದು ಕ್ಯಾಸೆಟ್ ತಂದಿನಿ. ಹೌದಾ? ಇದ್ರಾಗ ಜರಿ ಬಗ್ಗೆ ಚಂದನ್ ಹಾಡುಗಳದಾವ, ಇವ್ರಿಗೆ ಕೇಳಿಸೋಣಲ್ಲ. ಅವ್ರು ಬರುತ್ತಾನೆ ಕೇಳೋಣಂತ. ಹಚ್ಚರ್ಲ. ಬನಕಿ ಚಕ್ಕನೆ ಹುಳ, ಸಾವಿರ ಕಾಲಿನ ಹುಳ, ನೂರಾರು ಹೆಸರಿನ ಜೀವಿಯು ನಾನು, ಝರಿಯಾಗಿ ಕುಖ್ಯಾತನಾಗಿಹೆ ನಾನು. ಬನಕಿ ಚಕ್ಕನೆ ಹುಳ, ಸಾವಿರ ಕಾಲಿನ ಹುಳ, ನೂರಾರು ಹೆಸರಿನ ಜೀವಿಯು ನಾನು, ಝರಿಯಾಗಿ ಕುಖ್ಯಾತನಾಗಿಹೆ ನಾನು, ಝರಿಯಾಗಿ ಕುಖ್ಯಾತನಾಗಿಹೆ ನಾನು. ಕಪ್ಪೆ ಹಾವು ಇರುವೆ ಇವುಗಳಿಗೆ ಹೆದರುವೆ, ಕಪ್ಪೆ ಹಾವು ಇರುವೆ ಇವುಗಳಿಗೆ ಹೆದರುವೆ. ಇವು ಇಲ್ಲದಲ್ಲಿ ಜಿಗಿದಾಡುವೆ ನಾನು, ರೈತನು ಬಾಯಿ ಬಡಿಯುವನು. ಇವು ಇಲ್ಲದಲ್ಲಿ ಜಿಗಿದಾಡುವೆ ನಾನು, ರೈತನು ಬಾಯಿ ಬಡಿಯುವನು. ಇವು ಇಲ್ಲದಲ್ಲಿ ಜಿಗಿದಾಡುವೆ ನಾನು, ರೈತನು ಬಾಯಿ ಬಡಿಯುವನು. ನಮಸ್ಕಾರ ರೀ ದಾಣಿ. ನಮಸ್ಕಾರ. ನಮಸ್ಕಾರ ಅಮ್ಮರಿಗೆ. ನಮಸ್ಕಾರ ಅಪ್ಪ. ಯಾಕಪ್ಪ ಅಮ್ರಪ್ಪ ತಡ ಮಾಡ್ದಲ್ಲ? ಏನಿಲ್ಲ ದಾಣಿ, ಒಂದಿಟ್ಟು ಮಜ್ಜಿಗೆ ತಗೊಂಡು ಬರಕ್ ಹೋಗಿದ್ನ, ಅದಕ್ಕೆ ತಡ ಆತು. ಈಗ ಮಜ್ಜಿಗೆ ತಗೊಂಡು ಬಂದಿನ್ರಿ. ಏ ದಣ್ಯರಿಗೆ ಅಮ್ಮರಿಗೆ ವಾಟಗಾದಾಗ ಹಾಕೊಡು. ತಗೊಳ್ರಿ ಸಾಬ್ರೆ, ಕುಡಿರಿ ಅಮ್ಮರೆ. ಮಜ್ಜಿಗೆ ಚಲೋ ಅದಾವ ಶಂಕ್ರಮ್ಮ. ಹೌದ್ರ ಅಂದಂಗ ಅಮ್ರಪ್ಪ. ಏನ್ರಿ ಅಮ್ಮರ, ನಿನ್ ಹೊಲದಾಗ ಜರಿ ಕಾಟ ಬಹಳ ಆಗಿದೇನಪ್ಪ? ಅದೇನ್ ಕೇಳ್ತೀರಿ, ಈ ಕಡಿ ಭಾಗದಾಗ ಎಲ್ಲಾ ಕಡೆ ಜರಿ ಜಗ್ ಜಗ್ ಅದಾವ ನೋಡ್ರಿ. ಅಲ್ಲ ಅಂದಂಗ ಯಾವಾಗ ಬರ್ತಾವು? ಮುಂಗಾರಿಗೆ ಬಿತ್ತಿಗೆ ಆದ್ಮ್ಯಾಕ ಬರ್ತಾವ್ರಿ, ಬೀಜ ಎಲ್ಲ ತಿಂತಾವ್ರಿ. ಒಮ್ಮೊಮ್ಮೆ ನಾವೆಲ್ಲ ಎರಡೆರಡು ಸಲ ಬಿತ್ತಿಗೆ ಮಾಡಿವ್ರಿ ದಣಿ. ಬೀಜ ತಿಂತಾವ? ನೋಡ್ರಿ, ಮೊಳಕೆ ಬಂದಿದ್ದು ಸಹಿತ ತಿಂತಾವ್ರಿ, ಸಣ್ಣ ಸಸಿ ಇದ್ದಾಗ ಸಹಿತ ತಿಂತಾವ್ರಿ, ಮತ್ತ ಬೇರ್ನು ಕಡಿತಾವ್ರಿ ಅಪ್ಪ. ಹಿಂಗಾದ್ರ ನಮ್ ಬಾಳ್ವೆ ಹೆಂಗ್ರಿ ಅಪ್ಪ? ಮೊಳಕೆ ಕಾಂಡ ಎಲಿ ಮ್ಯಾಲೆ ಬೇರು ಇರಲಿ, ಮೊಳಕೆ ಕಾಂಡ ಎಲಿ ಮ್ಯಾಲೆ ಬೇರು ಇರಲಿ. ಎಲ್ಲವ ತಿಂದು ತೇಗುವೆ ನಾನು, ರೈತನು ಬಾಯಿ ಬಡಿಯುವನು. ಎಲ್ಲವ ತಿಂದು ತೇಗುವೆ ನಾನು, ಸೈತನು ಬಾಯಿ ಬಡಿಯುವನು. ಅಮರಪ್ಪ ಏನ್ರಿ ಕಣಿ, ಅಂದಾಜು ನಿಮ್ ಹೊಲದಾಗ ಇವುಗಳ ಬಾಧೆ ಎಷ್ಟು ದಿನ ಇರ್ತದ? ಒಂದ್ ತಿಂಗಳನ್ನಾರ ಇದ್ದ ಇರುತ್ತರಿ, ಅಂದ್ರ ಮಿರಿಗೆ ಮುಗಿದು ರೋಹಿಣಿ ಶುರು ಆಗುತ್ತಾನ ಇರುತ್ತರಿ. ನಾ ನೋಡ್ದಂಗ ಬೆಳಿ ಸಣ್ಣ ಸಸಿ ಇದ್ದಾಗ ಎಚ್ಚಿರ್ತಾವ್ರಿ ದಣಿ. ಬೆಳಿ ಬಲಿತು ಅಂತಂದ್ರ ಇದು ಬರಾಗಿಲ್ರಿ. ಇದು ಎಳಿ ಸಸಿ ಮಾತ್ರ ತಿಂತ, ಬಿರುಸಾದ್ರ ತಿನ್ನಾಕ ಬರಂಗಿಲ್ಲ. ಅಂದಂಗ ಈ ಝರಿ ಕಾಟ ಎಷ್ಟು ವರ್ಷ ತಪ್ಪ ಶುರು ಆಗಿ? ದಣಿ ಒಂದ್ ಮಾತು ಹೇಳ್ತೀನ್ರಿ. ಹೇಳಪ್ಪ. ನಾ ಸಣ್ಣಾಗಿದ್ದಾಗಿಂದ ಇವನ್ನ ನೋಡ್ಕೊತ ಬಂದಿನ್ರಿ. ಒಮ್ಮೊಮ್ಮೆ ಇವು ಹೆಚ್ಚಿಗೆ ಬರ್ತಿದ್ರಿ, ತೀರಾ ಈಕಡಿ ಈಕಡಿ ಇವತ್ತರ ಕಾಟ ಜಗ್ಗಾಗದ್ ನೋಡ್ರಿ. ತಿಳಿತು, ಕೇಳ್ರಲ್ಲಿ ಖರೆ ಹೇಳ್ಬೇಕಂದ್ರ ಈ ಸಹಸ್ರ ಪಾದಿಗಳು ರೈತಗ ಸಹಾಯ ಮಾಡ್ತಾವ. ಹೇಳಕತ್ರಿ ಬಿಡ್ರಿ. ಇವು ಮಣ್ಣಿನೊಳಗ, ಮರದ ದಿಮ್ಮಿ ಕೆಳಗ, ಗಿಡದ ತೊಗಟಿ ಒಳಗ, ಎಲ್ಲೆಲ್ಲಿ ಸಂಧಿ ಗೊಂದಿರ್ತಾವಲ್ಲ, ಮತ್ತ ಎಲ್ಲಿ ಹಸಿ ಇರ್ತದ ಅಲ್ಲಿ ಇರ್ತಾವ. ಇವತ್ತರ ಮುಖ್ಯ ಆಹಾರ ಅಂತಂದ್ರ ಗಿಡಗಳಿಂದ ಉದುರಿ ಬೀಳುವಂತ ಎಲಿಗಳು, ಮಣ್ಣು, ಮಣ್ಣಿನೊಳಗ ಕೊಳಿತಾ ಇರುವಂತ ಪ್ರಾಣಿಜನ್ಯ ಮತ್ತ ಸಸ್ಯಜನ್ಯ ಸಾವಯವ ಪದಾರ್ಥಗಳು. ಈ ಹುಳುಗಳ ಹಿಕ್ಕಿಯೊಳಗ ಪೋಷಕಾಂಶಗಳು ಇರ್ತಾವ. ಅಲ್ಲದೆ ಮಣ್ಣಿನೊಳಗ ಸಾರಜನಕ ಹಿಡಿಯುವಂತ ಬ್ಯಾಕ್ಟೀರಿಯನ್ ಇರ್ತಾವಲ್ಲ, ಅವುಗಳ ಸಂಖ್ಯೆ ಸಮೃದ್ಧ ಆಗುವಂತ ಮಾಡ್ತಾವ. ಈ ಹುಳುಗಳ ಹಿಕ್ಕಿಯಿಂದ ಮಣ್ಣು ಶ್ರೀಮಂತ ಆಗ್ತದ. ಹಂಗನ್ರಿ, ನಿಮ್ಗ ಹಿಂಗ್ ಹೇಳಿದ್ರ ನಂಬಕ್ ಆಗೋದಿಲ್ಲ ಹೌದಿಲ್ಲ? ಹಂಗಾದ್ರ ಈ ಹಾಡ್ ಕೇಳ್ರಿ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, ಇನ್ನೂರು ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, ಇನ್ನೂರು ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ. ಒಳಗೆ ಮಣ್ಣಿನ ಕೆಳಗೆ, ತೊಗಟೆಯ ಕೆಳಗೆ ಹಾಯಾಗಿರುವೆನಾದರೂ ಬದುಕು ಕತ್ತಲಲ್ಲಿ, ಹಾಯಾಗಿರುವೆನಾದರೂ ಬದುಕು ಕತ್ತಲಲ್ಲಿ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, ಇನ್ನೂರು ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, ಇನ್ನೂರು ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, ಇನ್ನೂರು ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, ಸಹಸ್ರಪಾದಿಯು ನಾನು. ಅಲ್ರಿ ಸಾಬ್ರೆ, ಈ ಹುಳನ ಹೆಂಗ್ ಕೊಲ್ಬೇಕು ಅಂತ ಹೇಳ್ರಿ ಅಂದ್ರ ಅದು ಒಳ್ಳೆ ಹುಳ ಅಂತಿರಲ್ಲ, ಇದು ನಿಮ್ಗೆ ತಿಳಿಯಕಿಲ್ಲ ಬಿಡ್ರಿ. ನೀ ಕೇಳೋದು ಸರಿಯಮ್ಮ, ಆದ್ರೆ ಮೊದಲ ಈ ಹುಳ ಒಳ್ಳೇದೇ ಇತ್ತು. ಯಾಕಂದ್ರ ಅವಾಗ ಇದಕ್ಕ ಮಣ್ಣಿನೊಳಗ ತಿನ್ನೋದಕ್ಕ ಸಾಕಷ್ಟು ಆಹಾರ ಸಿಕ್ತಿತ್ತು. ತಿಪ್ಪಿ ಗೊಬ್ಬರ, ಸಾವಯವ ಪದಾರ್ಥ ಮಣ್ಣಿನೊಳಗ ಸಾಕಷ್ಟು ಇರ್ತಿತ್ತು. ಹಿಂಗಾಗಿ ಅವು ರೈತಗ ತ್ರಾಸ ಕೊಡ್ತಿದ್ದಿಲ್ಲ, ಬೆಳೆಗಳ ಮೇಲ ಆಕ್ರಮಣ ಮಾಡ್ತಿದ್ದಿಲ್ಲ. ಆದ್ರೆ ಈಗೇನಾಗ್ಯದ, ನಮ್ ಭೂಮಿಯೊಳಗ ತಿಪ್ಪಿ ಗೊಬ್ಬರದ ಪ್ರಮಾಣ ಕಡಿಮೆ ಆಗ್ಯದ, ರಸಗೊಬ್ಬರದ ಪ್ರಮಾಣ ಹೆಚ್ಚಾಗ್ಯದ. ಅದಲ್ದ ನಮ್ ಭೂಮಿಗಳು ಸಮತಟ್ಟಾಗಿಲ್ಲ, ಜೋರಾಗಿ ಮಳಿ ಬಂದ್ರ ಸವಕಳಿ ಆಗ್ತಾವ, ಮಣ್ಣಾಗಿನ ಪೋಷಕಾಂಶ ಎಲ್ಲ ಹರಿದು ಹೋಗ್ತದ. ಹಿಂಗಾಗಿ ಆಹಾರ ಸಲುವಾಗಿ ಜರಿಗಳು ತಾವು ಬದುಕುದಕ್ಕ ಏನಾರ ಮಾಡ್ಬೇಕಲ್ಲ, ಅದಕ್ಕ ಅವು ತಮ್ಮದೇ ಆದಂತಹ ದಾರಿ ಕಂಡ್ಕೊಂಡಾವ. ಹಿಂಗಾಗಿ ನಮ್ ರೈತಾಪಿ ಮಂದಿ ಕುತ್ತಿಗೆ ಬಂದದ ಅಂದ್ರೂ ತಪ್ಪಿಲ್ಲ. ನೀವು ಹೇಳುದು ಬರಾಬರಿ ಅನಸ್ತೈತ್ರಿ. ನಮ್ ಹೊಲಕ್ಕ ನಾ ತಿಪ್ಪಿ ಗೊಬ್ಬರ ಹಾಕೆ ಬಹಳ ದಿವಸ ಆತ್ರಿ, ಮತ್ತ ಈಗೀಗ ಕೊಟ್ಟಿಗೆ ಗೊಬ್ಬರ ಸಿಗಲ್ರಿ ದಣಿ. ಮತ್ತ ಹಸರಲ್ಲೇ ಅಂತೂ ನಮ್ ಹೊಲ ಕಂಡೇ ಇಲ್ಲ ಬಿಡ್ರಿ. ಅಮರಪ್ಪ, ಈಗ ಆಗಿದ್ದು ನಿಂದೊಂದೇ ಸಮಸ್ಯೆ ಅಲ್ಲ, ಈ ಹುಳದ ಬಾಧೆ ಧಾರವಾಡ, ಮೈಸೂರು, ಚಿತ್ರದುರ್ಗ ಹಿಂಗ ಎಲ್ಲಾ ಕಡೆ ಕಂಡು ಬಂದೇನಪ್ಪ. ಇದರ ಅರ್ಥ ಏನು ಅಂತಂದ್ರ, ನಾವು ಬರೀ ನಮ್ಮ ಲಾಭವನ್ನ ದೃಷ್ಟಿಯೊಳಗಿಟ್ಟುಕೊಂಡು ಒಕ್ಕಲ್ತನ ಮಾಡ್ತಾ ಇದ್ದೀವಿ, ಬದಲಾಗಿ ನಾವು ಭೂಮಿಗಾಗ್ಲಿ ಕೃಷಿಗೆ ಬೇಕಾಗಿರುವ ಜೀವಿಗಳಿಗಾಗ್ಲಿ ಏನು ಕೊಡ್ತಾ ಇಲ್ಲ ಅನ್ನೋದು. ಶಂಕ್ರಮ್ಮ, ಏನ್ರ ಮರ ಯಾವ ಬೆಳೆ ಹಾಕ್ತಿರ ನೀವು? ನಾವು ನೋಡ್ರಿ ಮುಂಗಾರಿ ಜ್ವಾಳ, ಸಜ್ಜಿ, ನವಣಿ ಎಲ್ಲ ಹಾಕ್ತಿವ್ರಿ. ನಿಮ್ಮಲ್ಲಿ ಸಜ್ಜಿ ನವಣಿಗಳ ಮ್ಯಾಲ ಝರಿ ಬಂದು ಹಾಳು ಮಾಡ್ತಾವ. ಸಜ್ಜಿ ನವಣಿ ಜೋಳ ಬಿತ್ತಿದ ಮ್ಯಾಲೆ ಕೇಳ, ಸಜ್ಜಿ ನವಣಿ ಜೋಳ ಬಿತ್ತಿದ ಮ್ಯಾಲೆ ಕೇಳ, ಬೀಜವ ತಿಂದು ಬೇಗುವೆ ನಾನು ರೈತನು ಬಾಯ್ ಬಡಿಯುವನು, ಬೀಜವ ತಿಂದು ಬೇಗುವೆ ನಾನು ರೈತನು ಬಾಯ್ ಬಡಿಯುವನು. ಕರೆ ಬಂದ್ರ ಶಾಬ್ರೆ, ಇದ್ರ ಕಾಲಾಗ ಬಾಯ್ ಬಾಯ್ ಬಡ್ಕೊಳ್ಳೋಂಗಾಗ್ಯದ ಬಿಡ್ರಿ. ನಾ ನಿಮ್ಗ ಇದನ್ನ ಬಂದೋಬಸ್ತಿನೊಳಗ ಹೆಂಗ್ ಇಟ್ಕೋಬೇಕು, ಇದನ್ನ ಹೆಂಗ್ ಕಟ್ ಹಾಕ್ಬೇಕು ಅನ್ನೋದನ್ನ ಹೇಳ್ತೇನೆ. ನೀವು ಮಾತ್ರ ನಾ ಹೇಳೋದನ್ನ ಮಾಡೇ ಮಾಡ್ಬೇಕಾ? ಮತ್ತ ದಣಿ, ನೀವು ಹೆಂಗ್ ಅಂತೀರಂಗ ಮಾಡ್ತೀವ್ರಿ, ಏನ್ ಮಾಡಬೇಕು ಅದನ್ನ ಮಾದ್ಲಿ ಹೇಳ್ರಿ ಅಪ್ಪ. ಬ್ಯಾಸಗಿಯೊಳಗ ಈ ಹುಳ ಭೂಮಿಯೊಳಗ ಆಳಕ್ಕ ಹೋಗ್ತಾರಪ್ಪ. ಹೋಗಿ ಕೋಶಾಗಿ ಕುಂಭಕರ್ಣನಂಗ ನಿದ್ದೆ ಮಾಡಕ ಶುರು ಮಾಡ್ತದ. ಆ ಟೈಮ್ನೊಳಗ ನಾವು ಆಳವಾಗಿ ಉಳುಮೆ ಮಾಡಿ ಹುಳುಗಳ ಕೋಶಗಳನ್ನ ಬಿಸಿಲಿಗೆ ಒಡಬೇಕು. ಹಂಗನ್ರಿ, ಅವು ಮ್ಯಾಲ ಬಂದಾಗ ಪಕ್ಷಿಗಳಿಗೆ ಆಯ್ಕೊಂಡು ತಿನ್ನೋದಕ್ಕ ಅನುಕೂಲ ಆಗ್ತದ. ಬರೋಬರಿ ನೋಡ್ರಿ, ಇದಕ್ಕೇನು ರೊಕ್ಕ ರೂಪಾಯಿ ಬೀಳುದಿಲ್ಲ. ಏನಪ್ಪಾ ಅಂದ್ರ ಶ್ರಮ ಮಾತ್ರ ಬೀಳ್ತದ. ಬೀಳಿ, ಆದ್ರ ಶ್ರಮ ಇಲ್ಲಾರ್ದ ಯಾವ ಕೆಲ್ಸ ಆಗ್ತದ? ಯಾವುದು ಇಲ್ಲ, ಹೌದಿಲ್ಲ? ಹೌದಲ್ರಿ. ಬಾಗಿ ಉಣ್ಮೆಯಿಂದ ಶುರು ಮಾಡಬೇಕು ಗಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಆಯಕ. ಬಾಗಿ ಉಣ್ಮೆಯಿಂದ ಶುರು ಮಾಡಬೇಕು ಗಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಆಯಕ. ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಆಯಕ. ಆಳವಾದ ಉಳುಮೆಯಾದು ಹುಳಗಳಿಗೆ ಮಾರಕ, ಹುಳಗಳ ಕಾಟವಿರದೆ ಬೇಸಾಯಕ್ಕೆ ಪೂರಕ. ಆಳವಾದ ಉಳುಮೆಯಾದು ಹುಳಗಳಿಗೆ ಮಾರಕ, ಹುಳಗಳ ಕಾಟವಿರದೆ ಬೇಸಾಯಕ್ಕೆ ಪೂರಕ. ಬ್ಯಾಸಿಗೆಗ ಉಳುಮೆ ಮಾಡಬಹುದು ಬಿಡ್ರಿ ಸಾಬ್ರೆ. ಹಿಂಗ್ ಮಾಡೋದ್ರಿಂದ ಹುಳುಗಳು ಸಾಯ್ತಾವ ಅಂದ್ರ ನಾವು ಮಾಡಕ ತಯಾರಾಗ್ತೀವಿ ಬಿಡ್ರಿ. ನೀವು ಉಳುಮೆ ಮಾಡಲಿಲ್ಲ ಅಂತಂದ್ರ ಮುಂಗಾರಿ ಮಳೆ ಬರ್ತದಲ್ಲ, ಆ ಟೈಮ್ನೊಳಗ ಹುಳುಗಳ ಸಂಖ್ಯೆ ಹೆಚ್ಚಾಗ್ತದೆ, ಅವು ಬಿತ್ತನೆ ಬೀಜಗಳಿಗೆ ಗಂಟು ಬೀಳೋದಕ್ಕ ಹಾದಿ ಸರಳ ಆಗ್ತದೆ. ಆಗಿಂದಾಗ ಅವುಗಳ ಹತೋಟಿ ಮಾಡಕ ಸಾಧ್ಯ ಆಗಲಾರ್ದೆ ನೀವು ನುಕ್ಸಾನ್ ಮಾಡ್ಕೋಬೇಕಾಗ್ತದೆ. ತಿಳಿತಿಲ್ಲೋ? ತಿಳಿತು ಬಿಡ್ರಿ. ಇನ್ ಮ್ಯಾಲ ಬ್ಯಾಸಿಗ್ಯಾಗ ಆಳ ಕುಳುಮೆ ಮಾಡ್ತೀನಿ, ಮತ್ತ ಎಲ್ಲಾರ್ಗು ಹೇಳ್ತೀನಿ ಮಾಡ್ರಿ ಅಂತ. ಶಂಕ್ರಮ್ಮ, ಏನ್ರ ಮರ ಇಷ್ಟ ವರ್ಷ ಆತು ಈ ಹುಳುಗಳ ಕಾಟ ಇದ್ದು, ಇದಕ್ ನೀವೇನು ಮಾಡೇ ಇಲ್ಲೇನು? ನಾವೇನ್ ಮಾಡೋಣ್ರಿ ಅಮ್ಮರೇ, ಅವ್ರ ಇವ್ರು ಹೇಳಿದ್ದನ್ನ ಕೇಳ್ತೀರಿ. ಇಲ್ಲಿ ಎಲ್ಲಾ ರೈತರು ಬಿತ್ತುವಾಗ ಬೀಜಕ್ಕ ಗಂಧಕದ ಪುಡಿ ಸಾವರಿ ಬಿತ್ತಾರೆ, ನಾವು ಅಟ್ಟ ಮಾಡ್ತೀವಿ ನೋಡ್ರಿ. ಮತ್ತ ಕೆಲವು ರೈತರು ಮೆಲಾತಿಯನ್ನ ಪುಡಿ ಸಿಗ್ತದಲ್ರಿ, ಅದನ್ನ ಸವರ್ತಾರ್ರಿ. ಹೌದಾ? ಆದ್ರೆ ಇದರಿಂದೇನು ಉಪಯೋಗ ಆಗಲ್ರಿ. ಅಮರಪ್ಪ, ಈ ಹುಳ ಏನದವಲ್ಲ ಇವಕ್ಕ ಬಿಸಿಲು ಬೆಳಕು ಅಂತಂದ್ರ ಆಗಿ ಬರೋದಿಲ್ಲ. ಯಾವಾಗ್ಲೂ ಕತ್ತಲಿ ಇದ್ದಲ್ಲಿ ಇರಬೇಕು ಅಂತ. ಹೀಂಗಾಗಿ ಅವು ಬೆಳಿ ತಿನ್ನಾಕ ಬರೋದು ಸಂಜೆ ಮುಂದ, ಇಲ್ಲಂತಂದ್ರ ನಸ್ಕಿನ ಮಬ್ಬು ಕತ್ಲಾಗ. ಅವು ಕತ್ಲಿ ಆದ್ಮೇಲೆ ಬರ್ತಾವಂತನ ಅವುಗಳನ್ನ ಕೊಲ್ಲುವುದು ನಮಗೆ ಕಠಿಣ ಆಗಿಬಿಟ್ಟದಲ್ರಿ ದಣಿ. ಹೌದೌದು. ನಸುಕು ರಾತ್ರಿಯಲ್ಲಿ ಬೇಸಿಗೆ ಮಳೆಗಾಲದಲ್ಲಿ, ನಸುಕು ರಾತ್ರಿಯಲ್ಲಿ ಬೇಸಿಗೆ ಮಳೆಗಾಲದಲ್ಲಿ, ಬೆಳೆಗಳ ಮೇಲೆ ಬೆಳೆಯುವೆ ನಾನು, ರೈತನು ಬಾಯಿ ಬಡಿಯುವನು. ಬೆಳೆಗಳ ಮೇಲೆ ಬೆಳೆಯುವೆ ನಾನು, ರೈತನು ಬಾಯಿ ಬಡಿಯುವನು. ಕಠಿಣ ಅನ್ನೋದು ಏನೂ ಇಲ್ಲ, ಇಲ್ಲಿ ನೀವೆರಡು ಕೆಲಸ ಮಾಡಬೇಕಾಗ್ತದೆ. ಏನ್ ಮಾಡ್ಬೇಕ್ರಿ ಅಮ್ಮರೆ ಹೇಳ್ರಲ್ಲ. ಗುಂಪು ಗುಂಪಾಗಿ ಇವು ಹೊರಟಿದ್ವು ಅಂದ್ರೆ ಅವಳನ್ ಕೈಗಿಂದ ಹಿಡಿದು ಆರ್ಸಿ ಕೊಲ್ಬಹುದು. ಇದು ಒಂದಾದ ಇದು ಬಲ ತಿಪ್ಲದ ರೀ ಅಮ್ಮರೆ. ಏಟಿರ್ತಾವ ಅವನ್ನೆಲ್ಲ ಹಿಡಿದು ಕೊಲ್ಲೋದು ಬಾಳ ತ್ರಾಸ ಆಗ್ತದ ಬಿಡ್ರಿ. ಒಂದು ಕೆಲಸ ಮಾಡಬಹುದು, ನೀವು ನೀರಿನೊಳಗ ಸ್ವಲ್ಪ ಚಿಮಣೆ ಇರ್ತಲ್ಲ ಅದು ಹಾಕಿ ಚಲೋತ್ನಾಗಿ ಕಲಸಿ ಮಿಶ್ರಣ ಮಾಡ್ಬೇಕ. ಅದನ್ನ ಹುಳುಗಳ ಮೇಲೆ ಚೆಲ್ಲಿದ್ರ ಅವು ಸಾಯ್ತಾವ. ಚಿಮಣಿ ಎಣ್ಣೆಗ ಹುಳ ಸಾಯ್ತನ್ರಿ. ಮತ್ತೆ ನೀವು ಇನ್ನೊಂದು ಪ್ರಯೋಗ ಮಾಡಬಹುದು. ಏನ್ರಿ? ಈ ಹುಳುಗಳಿಗೆ ಈ ಬಟಾಟಿ ಗಜ್ರಿ ಅಂತ ಕಾಯಿಪಲ್ಲೆ ಇರ್ತಲ್ಲ ಅದಂದ್ರ ಬಹಳ ಪ್ರೀತಿ. ಅದಕ್ಕ ಕಾಯಿಪಲ್ಲೆ ಹೆಚ್ಚಿ ದ್ವಾಣದ ಮೇಲೆ ಹಾಕ್ಬೇಕು ಅಂತೀರೇನೆ? ಶಂಕ್ರಮ್ಮ ಒಂದ್ ಹೆಜ್ಜೆ ಮುಂದೆ ಹೋದಲ್ಲ. ನಿಮ್ಮಂತ ಹೆಣ್ಮಕ್ಳು ಹಿಂಗ್ ವಿಚಾರ ಮಾಡೋದು ನೋಡಿ ನನಗ ಬಹಳ ಖುಷಿ ಆಗ್ತದ. ನೀ ಏನ್ ಹೇಳದಿ ಮಾತು ಅಗದಿ ಬರೋಬ್ಬರ ಐತಿ. ಈ ತರಕಾರಿಗಳನ್ನ ತಿನ್ನಾಕ ಹುಳುಗಳು ಬರ್ತಾವ, ಅವಾಗ ಚಿಮಣಿ ಎಣ್ಣಿ ನೀರಿನ ದ್ರಾವಣ ಅವುಗಳ ಮೇಲೆ ಚಲೋದು. ಹಿಂಗ ನೀವು ಯಾವತ್ತು ಮಾಡ್ಕೋತಿದ್ರ ಇವುಗಳ ಸಂಖ್ಯೆ ಬೆಳೆಯುವುದಿಲ್ಲ. ಕೈಯಿಂದ ಹುಳುಗಳನ್ನು ಕೊಲ್ಲಬಹುದು ಆರಿಸಿ, ಚಿಮಣಿ ಎಣ್ಣೆ ಚೆಲ್ಲಬೇಕು ನೀರಿನಲ್ಲಿ ಸೇರಿಸಿ. ಇದು ಬಾಳ ಸರಳದ ಬಿಡ್ರಿ ಸಾಬ್ರೆ. ಇದಲ್ದೆ ಮತ್ತೇನ್ ಮಾಡಬಹುದ್ರಿ? ಇನ್ನೊಂದ್ ಕೆಲಸ ಮಾಡಬಹುದು. ಏನ್ರಿ ಅದು? ಈ ಹುಳುಗಳಿಗೆ ತಿನ್ನಾಕ ಒಂದು ನಾಷ್ಟ ತಯಾರು ಮಾಡಬೇಕಾಗ್ತದ. ಅದೇನ್ರಿ ಸಾಬ್ರೆ? ಗಾಬ್ರಿ ಆಗ್ಬಿಡ ಅಮ್ಮ. ನಾಷ್ಟ ಅಂದ್ರ ಅದೇನು? ಒಗ್ಗರಣಿ, ಮಿರ್ಚಿ ಬಜ್ಜಿ, ಕಟ್ಮಿರ್ಚಿ ಅಲ್ಲ. ಮತ್ತೆ ಏನ್ ಮಾಡ್ಬೇಕ್ರಿ ದಣಿ? ಏನಿಲ್ಲ, ಈ ಅಕ್ಕಿ ತೋಡು ಗೋಧಿ ತೋಡು ಇರ್ತಲ್ಲ ಸುಮಾರು 18 ಭಾಗ, ಯಾವ್ದಾದ್ರು ಒಂದ್ ತಗೋಬೇಕಾ? ಎರಡ್ ಭಾಗ ಬೆಲ್ಲ ತಗೊಂಡು ಇವೆರಡನ್ನ ಚಲೋತ್ನಾಗಿ ಕಲಸ್ಬೇಕು. ಇದ್ರ ಜೋಡಿ ಒಂದ್ 10 ಭಾಗ ಕಾರ್ಬರಿಲ್ ಅಂತ ಒಂದು ಔಷಧ ಸಿಗ್ತದೆ, ಅದನ್ನ ತಗೊಂಡು ತೌಡಿಗೆ ಬೆರೆಸ್ಬೇಕು. ಈಗ ನಾಷ್ಟ ತಯಾರಾಗ್ತಾ. ಹಿಂಗ್ರಿ? ಇದು ಬಹಳ ಸರಳ. ಇದನ್ನ ನಿಮ್ಮ ಬೆಳೆಗಳ ಸಾಲಿನೊಳಗ ಚೆಲ್ಲಬೇಕು. ಈ ನಾಷ್ಟ ತಿಂದ ಹುಳುಗಳು ಸಾಯ್ತಾವ. ಇದು 1 ಎಕರೆಗೆ ಸರಿ ಹೋಗ್ತದೆ. ತಿನಿಸು ಇದನ್ನು ಎಲ್ಲ ಸಾಲಿನಲ್ಲಿ ಚೆನ್ನೇರಿ, ಹುಳವು ತಿನ್ನುವಂತೆ ಮಾಡಿ ಅದನ್ನು ನೀವು ಗೆಲ್ಲೇರಿ. ವಿಷದ ತಿನಿಸು ಇದನ್ನು ಎಲ್ಲ ಸಾಲಿನಲ್ಲಿ ಚೆನ್ನೇರಿ, ಹುಳವು ತಿನ್ನುವಂತೆ ಮಾಡಿ ಅದನ್ನು ನೀವು ಗೆಲ್ಲೇರಿ. ಮಾಗಿ ಉಮೆಯಿಂದ ಮಾಡಬೇಕು ಕಾಯಕ, ಹುಳಗಳನ್ನು ಮಟ್ಟಬೇಕು ಹಕ್ಕಿಗಳಿಗೆ ಯಾಯಕ. ಮಾಗಿ ಉಮೆಯಿಂದ ದಣಿ, ಈ ಜರಿ ಕಾಲಾಗ ಏನ್ ಮಾಡಾಮು ಅನ್ನಂಗಾಗಿತ್ತು ನೋಡ್ರಿ. ಹೌದಲ್ಲ, ನೀವು ಇಷ್ಟೆಲ್ಲಾ ಪಸಂದಾಗಿ ಹೇಳಿ ಪುಣ್ಯ ಕಟ್ಕೊಂಡ್ರಿ. ನೀವು ಹೇಳದಂಗೆ ನಾವು ಮಾಡ್ಲಿಲ್ಲ, ಈ ಹುಳುಗಳನ್ನ ಕಟ್ಟಿ ಹಾಕ್ಲಿಲ್ಲ ಅಂದ್ರ ನಾ ಅಮರಪ್ಪನೇ ಅಲ್ಲ. ಇದು ಮಾತು ಇದನ್ನ ನೀನೊಬ್ನೇ ಅಲ್ಲ, ನಿಮ್ ಊರಾಗಿನ ಎಲ್ಲಾ ರೈತರಿಗೂ ಹೇಳಿ ಅವರು ಮಾಡಂಗ್ ಮಾಡ್ಬೇಕು. ಇನ್ನ ನೀವು ಕಾಳಜಿ ಬಿಡ್ರಿ ಅಮರೆ. ನಮ್ಮ ಸಂಘದಾಗ ಎಲ್ಲ ಹೆಣ್ಮಕ್ಳಿಗೆ ಹೇಳಿ ಅವ್ರನ್ನೂ ತಯಾರ ಮಾಡಿಸ್ತೀನ್ರಿ. ಆಯ್ತಾ, ಒಂದ್ ಮಾತು ನೆನ್ಪಿಟ್ರಿ, ಇದನ್ನ ಹತೋಟಿ ಮಾಡೋದಕ್ಕ ಕ್ಲೋರ್ ಪರಿಫಾಸ್ ಅನ್ನುವಂತ ಇನ್ನೊಂದು ಔಷಧ ಸಿಗ್ತದ, ಇದನ್ನು ಉಪಯೋಗ ಮಾಡಬಹುದು. ಆದ್ರ ಎಷ್ಟು ಸಾಧ್ಯತನೋ ಅಷ್ಟು ನೈಸರ್ಗಿಕ ಪದ್ಧತಿಗಳನ್ನ ಮಾತ್ರ ಅನುಸರಿಸಬೇಕು. ಇನ್ನು ನಮ್ ಕೈ ಮೀರಿ ಹೋಗ್ಯದ ಅಂತಂದಾಗ ಮಾತ್ರ ರಾಸಾಯನಿಕವನ್ನ ಬಳಸಬೇಕು. ಇದು ಮಾತು ಮಾತ್ರ ನೀವು ನೆನ್ಪಿಡಬೇಕಪ್ಪ. ಹಂಗೆ ಆಗಿಲ್ರಿ ದಣಿ. ದಣರ ನಡ್ರಿ, ಬಾಳ ಒತ್ತಾತು, ಆಫೀಸ್ ಕಡೆ ಹೋಗಮ್ಮಂತ ನಡ್ರಿ ಅಮ್ಮರೆ. Thank you.